ಸಮಾವೇಶಕ್ಕೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ. ಮತ್ತು ಬೆಂಗಳೂರಿನಲ್ಲಿ ನಾಳೆ ನವೋದ್ಯಮ ಒಳಗೊಂಡ ಶೃಂಗಸಭೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಿಗಿ. ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ದಿಗಂತದಿ ಮೂಡುವೆನ್ನಿನ ಮೈತಿರಿ ದೋಣಿ ತಾರಲಿ ಮುಂದೆ ಹೋಗಲಿ ದೂರ ತೀರವ ತೇರಲಿ ಬೀಸು ಗಾಳಿಗೆ ವಿಶ್ವವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಬೆನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ನಾಗರಾಜ್ ನಾಯ್ಕ್. ಕೇಳುಗರಿಗೆ ನಮ್ಮ ಜೊತೆಯಲ್ಲಿ ನಾಗರಾಜ್ ನಾಯ್ಕ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು. ಇವತ್ತು ಯಲ್ಲಾಪುರ ತಾಲೂಕಿನಲ್ಲಿ ತೋಟಗಾರಿಕೆಗೆ ಉತ್ತೇಜನ ಜಾಸ್ತಿ ಇದೆ. ತೋಟಗಾರಿಕೆ ಮಾಡೋಣ, ಅಡಿಕೆ ಬೆಳೆಯೋಣ, ಅದಕ್ಕೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಆಹಾರದ ಅನುಕೂಲ ಆಗಲಿ ಏನು ಅಂತ ನೋಡಿ, ಹೇಗಿದೆ ಕೃಷಿ ಚಟುವಟಿಕೆ ಈ ತಾಲೂಕಿನಲ್ಲಿ, ಮತ್ತು ಏನೇನು ಸಮಸ್ಯೆಗಳು ಇದಾವು, ಏನೇನು ಯೋಜನೆಗಳು ರೈತರಿಗಾಗಿ ಲಭ್ಯ ಇದಾವೆ ಸದ್ಯಕ್ಕೆ ಅನ್ನೋದನ್ನ ಈಗ ನಮ್ಗೆ ಪರಿಚಯ ಮಾಡಿಕೊಡ್ತಾರೆ. ನಮಸ್ಕಾರ ನಾಗರಾಜ್. ನಮಸ್ಕಾರ ಸರ್. ನಾವು ಈ ಕೃಷಿ ಭೂಮಿಯನ್ನ ಗಮನಿಸಿದ್ರೆ 10 ವರ್ಷಗಳ ಹಿಂದೆ ಸುಮಾರು 6,000 ಹೆಕ್ಟರ್ಷ್ಟು ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ರು ಸರ್. ಮುಖ್ಯವಾಗಿ ಇಲ್ಲಿ ಪ್ರಾರಂಭದಲ್ಲಿ ಹತ್ತಿ ಪ್ರಾಮುಖ್ಯವಾಗಿತ್ತು, ನಂತರದಲ್ಲಿ ಭತ್ತ ಇತ್ತು ಸರ್, ಅನಂತರ ಕಬ್ಬು. ಇದು ಉತ್ತಮ ಬೆಲೆ ಬರ್ತಿರೋದ್ರಿಂದ ಕಳೆದ 4-5 ವರ್ಷಗಳಿಂದ ನಮಗೆ ಕೃಷಿ ಭೂಮಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿದೆ ಸರ್. ಇವಾಗ ನಮಗೆ ಸುಮಾರು 50% ಶೇಕಡ 50% ಕೃಷಿ ಭೂಮಿ ಕಡಿಮೆ ಆಗಿ, ಈ ವರ್ಷದ ನಮ್ಮ ಬೆಳೆ ಸಮೀಕ್ಷೆ ತೆಗೆದುಕೊಂಡ್ರೆ ಸುಮಾರು 3,200 ಹೆಕ್ಟರ್ಷ್ಟು ನಮಗೆ ಈಗ ಕೃಷಿಗೆ ಬೆಳೆ ಆವರಿಸ್ತಿದೆ. ಅದರಲ್ಲಿ ಈ ವರ್ಷ ನಮಗೆ ಭತ್ತ ಸುಮಾರು 2,040 ಹೆಕ್ಟರ್ಷ್ಟು, ಅನಂತರ ಮುಸ್ಕಿನ ಜೋಳ 125 ಹೆಕ್ಟರ್ಷ್ಟು ಬೆಳೆ ಆವರಿಸಿದೆ ಸರ್. ಇನ್ನು ಯಲ್ಲಾಪುರದ ಒಂದು ವಿಶೇಷ ಅಂದರೆ, ನೀವು ಯಲ್ಲಾಪುರ ತೊಗೋಬೋದು, ಪಕ್ಕದ ಹಳಿಯಾಳ ತೊಗೋಬೋದು, ಇಲ್ಲಿ ಅತಿಕ್ರಮಣ ಭೂಮಿ ತುಂಬ ಇದೆ ಸರ್. ಈಗ ನಾವು ಹೊಂದಿ ಅವರು ಬೆಳೆತಿರುವಂತಹ ಒಂದು ಕ್ಷೇತ್ರ ಇದಲ್ಲದೇ ನಮ್ಮಲ್ಲಿ ಯಲ್ಲಾಪುರ ಕಿರುವತಿ ಈ ಭಾಗದಲ್ಲಿ ಕಿರುವತಿ ಇರ್ಬೋದು, ಅನಂತರ ಈ ಕಡೆ ಕನ್ನಡಗಲ್ಲು, ಕಣ್ಣಿಗೇರಿ, ಕೆಲವು ಪಂಚಾಯತಿಗಳಲ್ಲಿ, ಮಂದೂರು ಪಂಚಾಯತಿಗಳಲ್ಲಿ ಅಲ್ಲಿ ಸಾಕಷ್ಟು ಗೌಳಿಗಳಿದ್ದಾರೆ. ಅವರು ತಲತಲಾಂತರದಿಂದ ಅಲ್ಲಿ ಅರಣ್ಯವನ್ನು ಕಡಿದು ಅತಿಕ್ರಮಣವನ್ನು ಮಾಡಿಕೊಂಡು ಕೂಡ ಮಾಡ್ತಾ ಇದ್ದಾರೆ. ಅವರು ಹಾಗಂತ ಹೇಳಿ ಇತ್ತೀಚಿನ ಅತಿಕ್ರಮಣ ಅಲ್ಲ, ಸುಮಾರು ವರ್ಷಗಳಿಂದ ಅವ್ರದ್ದು ಕೂಡ ಸರ್ಕಾರದಲ್ಲಿ ಬೇಡಿಕೆ ಇದೆ. ಅಂಥದ್ದೊಂದು ಕ್ಷೇತ್ರ ನಮಗೆ ಒಂದು 700 ರಿಂದ 1000 ಹೆಕ್ಟರ್ವರೆಗೆ ಆ ಕ್ಷೇತ್ರ ಕೂಡ ಇದೆ. ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅನ್ನ ಅಕೌಂಟ್ ಆಗಿ ಹೋಗ್ತಾ ಇದೆ, ಅಂದರೆ ಅದು ಕೂಡ ಆಹಾರ ಉತ್ಪಾದನೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ನಾನು ನಿಮಗೆ ಸಕ್ರಮ ಭೂಮಿ ಸೇರಿ ಒಂದು 1.5-2 ಹೆಕ್ಟರ್ಷ್ಟು ಕೃಷಿ ಬೆಳೆಗೆ ಇದೆ. ಇತ್ತೀಚೆಗೆ ತೋಟಗಾರಿಕೆ ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಅಂತ? ಸರಿ, ಏನಾಗಿದೆ ಫಸ್ಟ್ ನಿಮ್ಮ ಇದಕ್ಕೆ ಬರೋದಾದರೆ, ತೋಟಗಾರಿಕೆಯಲ್ಲಿ ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಅವರಿಗೆ ಹೊಸ ತೋಟವನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಒಂದು, ಯಾಕೆ ತೋಟಗಾರಿಕೆ ಬೆಳೆಗೆ ಹೋಗ್ತಾ ಇದ್ದಾರೆ ಅನ್ನೋದು. ಎರಡನೇದಾಗಿ ಬೆಲೆ, ತಾವೇ ಗಮನಿಸಿರ್ಬೋದು ಕಳೆದ 2-3 ವರ್ಷದಿಂದ ಬೆಲೆ ಸ್ಥಿರವಾಗಿದೆ. 35,000 ರಿಂದ ಕ್ವಿಂಟಲ್ಗೆ 50,000ವರೆಗೂ ಬೆಲೆ ಇರೋದ್ರಿಂದ ರೈತರಿಗೆ ಏನತ್ತೆ, ನಮ್ಮ ಕೃಷಿಯಲ್ಲಿ ಮುಖ್ಯವಾಗಿ ಕಾರ್ಮಿಕರ ಸಮಸ್ಯೆ ಮತ್ತು ಯುವ ಜನತೆ ನಗರೀಕರಣ ಕಡೆ ಒಲಗಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಈ ದನಕರುಗಳನ್ನು ಕೂಡ ಸಾಕೋದನ್ನು ಬಿಟ್ಟಿದ್ದೀವಿ. ಯಾಂತ್ರಿಕಿಸ್ತಿರೋದು ಅಂತ ಹೇಳಿದ್ರೆ, ಕೃಷಿ ಬೆಳೆಗಳಿಗೆ ಜನರಲ್ ಆಗಿ ಸರ್ಕಾರದ ಪಾಲಿಸಿನೇ ಆಗಿರುತ್ತೆ, ಸ್ವಲ್ಪ ಅವರಿಗೆ ಬೆಲೆ ಕಡಿಮೆ ಇರುತ್ತೆ. ಗಮನಿಸಿರ್ಬೋದು ತಾವು ಭತ್ತಕ್ಕೆ 1,500 ರಿಂದ 2,000 ರೂಪಾಯಿ ಇರುತ್ತೆ. ಆದರೆ ಭತ್ತ ಬೆಳಿಲಿಕ್ಕೆ ಅದೇ ನಾವು ಎಲ್ಲವನ್ನೂ ಫ್ರಮ್ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂದರೆ ಬಿತ್ತನೆಯಿಂದ ಕಟಾವಿನವರೆಗೆ ನೀವು ಗಮನಿಸಿದರೆ, 1 ಕ್ವಿಂಟಲ್ ಭತ್ತ ಬೆಳೆಯಕ್ಕೆ 2,500 ರಿಂದ 4,000 ರೂಪಾಯಿವರೆಗೆ ಖರ್ಚು ಬರುತ್ತೆ. ಅಂದರೆ 50% ಅವರು ನಷ್ಟದಲ್ಲೇ ಬೆಳಿಬೇಕಾಗಿರೋ ಒಂದು ಇದಿರೋದ್ರಿಂದ ಸಾಕಷ್ಟು ರೈತರು ಏನು ಮಾಡ್ತಾರೆ, ಭತ್ತದ ಕಡೆ ಒಲವನ್ನು ಕಡಿಮೆ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಅನಿವಾರ್ಯವಾದವರು ಮಾತ್ರ ಈಗ ಭತ್ತವನ್ನು ಬೆಳೀತಾರೆ. ಅನಿವಾರ್ಯ ಮತ್ತೆ ಯಾರು ಈಗ ತಲತಲಾಂತರದಿಂದ ಈ ಕುಟುಂಬಕ್ಕೆ ಈಗ ಮಾರುಕಟ್ಟೆಯಿಂದ ತಂದು ತಿನ್ನೋದಕ್ಕಿಂತ ನಮ್ಮದನ್ನು ನಾವೇ ತಿಂದರೆ ಚೆನ್ನಾಗಿರುತ್ತೆ ಅನ್ನೋರು ಸ್ವಲ್ಪ ಭತ್ತದ ಕಡೆ ಆಸಕ್ತಿ ವಹಿಸಿದ್ದಾರೆ. ಮತ್ತೆ ಭತ್ತವನ್ನು ನಾನು ಕೆಲವು ರೈತರ ಕಡೆ ಇದು ಮಾಡಿದಾವಾಗ, ನಿನ್ನೆ ಮೊನ್ನೆ ಕೂಡ ನಾನು ಹೋಗಿದ್ದೆ, ಭತ್ತವನ್ನು ಈಗ ಭತ್ತಕ್ಕಾಗಿ ಬೆಳೆಯೋಕ್ಕಿಂತ ಮೊದಲು ಹುಲ್ಲಿಗೋಸ್ಕರ ಈಗ ಮೇವಿನ ರೇಟ್ ಕೂಡ ತುಂಬಾ ಇದೆ. ಈಗ 1 ಟ್ರ್ಯಾಕ್ಟರ್ ಮೇವಿಗೆ 14,000ವರೆಗೆ ಹೋದ ವರ್ಷ, ಈ ವರ್ಷ ಕೆಲವು ರೈತರು ಹೇಳೋ ಪ್ರಕಾರ 1 ಟ್ರ್ಯಾಕ್ಟರ್ ಹುಲ್ಲಿಗೆ, ಒಣ ಹುಲ್ಲಿಗೆ 20,000ವರೆಗೆ ಹೋಗ್ಬೋದು. ಯಾಕಂದ್ರೆ ಹುಲ್ಲಿನ ಕೊಟ್ಟಕ್ಕಾಗಿ ಬೆಳಿದೇನೆ, ಹುಲ್ಲಿಗೋಸ್ಕರ ಬೆಳೀತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಭತ್ತ ಆ ಒಂದು ಇದರ ದೃಷ್ಟಿಯಿಲ್ಲಾದರೂ ನಮಗೆ ಆಶಾದಾಯಕ ಭತ್ತದ ಬೆಳೆ ಇರುತ್ತೆ ಅನ್ನೋದು. ಮತ್ತೆ ದನಕರುಗಳ ಸಾಕಾಣಿಕೆ ಕಡಿಮೆ ಆಗಿದ್ದು ಕೂಡ ನಮ್ಮ ಹಲವಾರು ಬೆಳೆಗಳು ಕಡಿಮೆ ಆದವು ಅಂತ? ಖಂಡಿತ ಸರ್, ಈಗ ನಮ್ಮಲ್ಲಿ ದನಕರುಗಳು ಕಡಿಮೆ ಆಗಿರೋದ್ರಿಂದ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇವಿನ ಕೊರತೆ ಕಾಣೋದಿಲ್ಲ. ಮೇವಿನ ಕೊರತೆ ಕಾಣದೇ ಇರಾಗ ಆಟೋಮೆಟಿಕಲಿ ರೈತರಿಗೆ ಇದಾಗುತ್ತೆ. ಮತ್ತೆ ನಮ್ಮ PDS ಸಿಸ್ಟಮ್ ಅಲ್ಲಿ ನಾವು ಉಚಿತವಾಗಿ ಅಕ್ಕಿ ಕೊಡ್ತಿರ್ತೀವಿ. ಅನಂತರದಲ್ಲಿ ನರೇಗಾದಲ್ಲಿ ಈಗ ಕೂಲಿ ಸಿಗ್ತಿರುತ್ತೆ, ಕಾರ್ಮಿಕರು ಸಿಗಲಿಲ್ಲ ಅಂತ ಹೇಳಿದ್ರೆ ಭತ್ತದ ಬೆಳೆ ಬೆಳೆಯವನು ರೈತ ಸಂಕಷ್ಟದಲ್ಲಿ ಸಿಗ್ತಾನೆ. ಅದು ಒಂದು ಕಾರಣ. ಮತ್ತೆ ಯಂತ್ರೋಪಕರಣ ಕೃಷಿ ಯಂತ್ರಧಾರೆ ಅಂತೇಳಿ ಮಾಡ್ತಾ ಇದ್ದಾರೆ, ಅದು ಬಿತ್ತನೆಯಿಂದ ಹಿಡಿದು ಸರ್, ಇವಾಗ ಈ ಯಂತ್ರೋಪಕರಣಗಳಿಗೆ ಹೋಲಿಸಿದ್ರೆ ಸರ್ಕಾರ ಸಾಕಷ್ಟು ಒತ್ತು ಕೊಟ್ಟಿದೆ. ಈಗ ನಾವು ಮೊದಲೆಲ್ಲ ಏನಾಗ್ತದೆ ಅಂತ ಬಂದಿದ್ದಾವೆ, ಅದು ಚಿಕ್ಕದು 10 ಲಕ್ಷದ ಒಂದು ಸ್ಕೀಮ್ ಅದು. ಅಲ್ಲಿ ನೀವು ಸಹಕಾರ ಸಂಘಗಳ ಮೂಲಕ ನಾವು ರೈತರಿಗೆ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಪವರ್ ವೀಡರ್ಸ್ ಇರ್ಬೋದು ಅಥವಾ ಸಿಂಪರಣ ಯಂತ್ರಗಳಿರ್ಬೋದು ಇಂಥವುಗಳನ್ನು ನಾವು ಆ ಸೊಸೈಟಿಗೆ ಕೊಡ್ತೀವಿ 80%. ಆ ಸೊಸೈಟಿ ವ್ಯಾಪ್ತರು ಏನು ರೈತರು ಇರ್ತಾರೆ, ಏನು ಶೇರ್ ಹೋಲ್ಡರ್ಸ್ ಇರ್ತಾರೆ, 4 ಗ್ರಾಮೀಣ ಕೃಷಿ ಯಂತ್ರಧಾರಿಗಳನ್ನು ಕೊಟ್ಟಿದ್ದೀವಿ. ಮತ್ತು ಒಂದು ರೈತ ಉತ್ಪಾದಕ ಸಂಸ್ಥೆ ಅಂತ ಈಗಿನ ನಮ್ಮ ಒಂದು ಕಿರುವತ್ತಿಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಒಂದು 30 ಲಕ್ಷ ಕೃಷಿ ಯಂತ್ರಧಾರೆ ಅಂತ ಒಂದು ಕೊಟ್ಟಿದ್ದೀವಿ. ಮೊದಲು ಒಂದು 5 ವರ್ಷದ ಹಿಂದೆ ಗ್ರಾಮೀಣ ಕೃಷಿ ಯಂತ್ರಧಾರೆ ಅಂತೇಳಿ ನಮ್ಮ ಶ್ರೀಕ್ಷೇತ್ರ ಧರ್ಮಸ್ಥಳ ಸಂಘದಿಂದ ನಡೆಸಿಕೊಟ್ಟಿರೋದ್ರಲ್ಲೂ ಕೂಡ ಯಂತ್ರಗಳು ಸಿಗ್ತವೆ. ಅದೇ ತರ ವೈಯಕ್ತಿಕವಾಗಿ ಕೂಡ ನಾವು ಸಾಕಷ್ಟು ಒತ್ತನ್ನು ಕೊಡ್ತಾ ಇದೀವಿ. ಈಗ ಪವರ್ ಟಿಲ್ಲರ್ ಖರೀದಿ ಮಾಡಬಹುದು, ಕೃಷಿ ಬೆಳೆಗೆ ಬರಲ್ಲ, ಈ ಕಳೆ ಪವರ್ ವೀಡರ್ ಇಂದ ಕೃಷಿ ಬೆಳೆಯಲ್ಲಿ ಪವರ್ ವೀಡಿಂಗ್ ಮಾಡ್ಲಿಕ್ಕೆ ಬರುವುದಿಲ್ಲ, ತೋಟಗಾರಿಕೆ ಬೆಳೆಗಳಿಗೆ ಮಾಡಬಹುದು. ಅನಂತರ ಸ್ಪ್ರೇಯರ್ಸ್ ಎಲ್ಲ ಇದಾವೆ, ನಮ್ಮಲ್ಲಿ ಬ್ಯಾಟ್ರಿ ಸ್ಪ್ರೇಯರ್ ಅಂತಲೂ ಕೊಡ್ತೀವಿ, ಈಗ ರೈತನಿಗೆ ಮೆಕನೈಸ್ ಸ್ಪ್ರೇಯರ್ ಕೂಡ ಕೊಡ್ತಾ ಇದೀವಿ. ಅದಕ್ಕೆ ಯಾಂತ್ರೀಕರಣದ ವಿಷಯದಿಂದ ಯಾವುದೇ ಸಮಸ್ಯೆ ರೈತರಿಗೆ ನಮ್ಮಿಂದ ಇಲ್ಲ. ಕೊಟ್ಟಿಗೆ ಗೊಬ್ಬರ ಕೂಡ ಕಡಿಮೆ ಆಗಿದೆ, ದನಕರುಗಳು ಕಡಿಮೆ ಆಗಿರೋದ್ರಿಂದ, ಹಾಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಸ್ವಲ್ಪ ಹಿನ್ನಡೆಯನ್ನ ಕೃಷಿ ಅನುಭವಿಸ್ತಾ ಇದೆ. ಮತ್ತೆ ಅದಕ್ಕೇನು ಪರ್ಯಾಯವಾಗಿ ಏನರ ಆಲೋಚನೆಗಳು? ಸರ್, ಈಗ ನಮ್ಮಲ್ಲಿ ತಾವು ಹೇಳಿದ್ದು ಸಹಜ, ದನಕರುಗಳು ಕಡಿಮೆ ಆಗಿರೋದ್ರಿಂದ ಕೊಟ್ಟಿಗೆ ಗೊಬ್ಬರ ರೈತರಲ್ಲಿ ಸಿಗುವುದಿಲ್ಲ. ಆದರೆ ನಾವು ಅದಕ್ಕೆ ಬೆಳೆಗಳಾದಂಥ ಸೆಣಬನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ಲಘು ಪೋಷಕಾಂಶವಾಗಿ ಜಿಂಕ್ ಮತ್ತು ಬೋರಾನ್ ಅಂದರೆ ಸತುವಿನ ಸಲ್ಫೇಟ್ ಮತ್ತು ಬೋರಾನ್, ಮತ್ತು ಹೆಚ್ಚು ಮಳೆ ಬೀಳುವಂಥ ಎಲ್ಲ ಘಟ್ಟದ ಪ್ರದೇಶಗಳಲ್ಲಿ ಆಮ್ಲೀಯ ಮಣ್ಣು ಜಾಸ್ತಿ ಇರೋದ್ರಿಂದ ಕೃಷಿ ಸುಣ್ಣವನ್ನು ನಿಯಮಿತವಾಗಿ ಕೊಡ್ತಾ ಇದ್ದೀವಿ ರೈತರಿಗೆ. ಕೃಷಿ ಸುಣ್ಣವನ್ನು ಬಳಸೋದ್ರಿಂದ ಈ ತಾವೇನು ಅವ್ರು ಗೊಬ್ಬರ ಹಾಕ್ತಾರೆ ಆ ಗೊಬ್ಬರ ಯಥೇಚ್ಛವಾಗಿ ಇಟ್ಕೊತೀವಿ. ಸೊ ಆ ರೀತಿ ದನಕರುಗಳು ಕಡಿಮೆ ಆಗಿದೆ ಅಂಥೇಳಿ ಸಾವಯವ ಈಗ ನಮಗೇನು ಗೊಬ್ಬರ ಬೇಕು ಅದಕ್ಕೆ ಸರ್ಕಾರದಿಂದ ಸಾಕಷ್ಟು ಒತ್ತು ಕೂಡ ಇದೆ. ಜಲಾನಯನ ಯೋಜನೆ ಕೃಷಿ ಇಲಾಖೆ ಜೊತೆ ಮರ್ಜ್ ಆದ್ಮೇಲೆ ಇಲ್ಲಿ ಜೊತೆಗೆ ಬಂದ ಮೇಲೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಒತ್ಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆಯಾ? ಈಗ ನಮಗೆ ಸಿಬ್ಬಂದಿದೊಂದು ಕೊರತೆ ಇದೆ ಸರ್. ಈಗ ಪ್ರತಿಯೊಂದು ಈ ಕೃಷಿ ಇಲಾಖೆಯಲ್ಲಿ ಇದು ರಾಜ್ಯದ ಸಮಸ್ಯೆ. ಮತ್ತು ಸರ್ಕಾರ ಘಾಟ್ ಬ್ಯಾಚ್ ಫೋರ್ ಜಲಾನಯನ ಯೋಜನೆ ನಡೀತಾ ಇತ್ತು, ನಮ್ಮ ಮದನೂರು ಕಣ್ಣಿಗೇರಿ ಮತ್ತು ನಂದೋಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಿತ್ತು. ಅದೇ ಕೊನೆ, ಅದು ಮುಗಿದ ಮೇಲೆ ನಮ್ದು ಯಾವುದೂ ಜಲಾನಯನ ಯೋಜನೆಗಳನ್ನು ನಾವು ತೆಗೆದುಕೊಂಡಿಲ್ಲ. ಬಟ್ ಹಿಂದೆ ಸಾಕಷ್ಟು ಆಗಿದೆ. ನಮ್ಮಲ್ಲಿ ಸುಮಾರು ಒಂದು 16 ಪಂಚಾಯತಿಗಳು ಬರ್ತವೆ, ಅದರಲ್ಲಿ ಒಂದು 7-8 ಪಂಚಾಯತಿಗೆ ಜಲಾನಯನ ವರ್ಕ್ಗಳೆಲ್ಲ ನಡೆದಿದ್ದಾವೆ. ಮತ್ತೆ ನಾವು ಅದನ್ನ ಪಂಚಾಯತಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದೀವಿ. ಇಲ್ಲಿ ಜಲಾನಯನ ಯೋಜನೆಯಲ್ಲಿ ಕೆಲವು ಕಿಂಡಿ ಅಣೆಕಟ್ಟು ತಗೊಂಡಿದ್ದಾರೆ, ಕಡೆಗೆ ಚೆಕ್ ಡ್ಯಾಮ್ಸ್ ತಗೊಂಡಿದ್ದಾರೆ, ಸಂರಕ್ಷಣೆ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಕಾಮಗಾರಿಗಳನ್ನು ಜಲಾನಯನದಲ್ಲಿ ತಗೊಳ್ತಾ ಇಲ್ಲ, ಮುಖ್ಯವಾಗಿ ಸಿಬ್ಬಂದಿ ಕೊರತೆಯಿಂದ. ಸಿಬ್ಬಂದಿ ಇದ್ರೆ ಇದನ್ನ ನಾವು ಮಾಡ್ಕೊಂಡು ಹೋಗಬಹುದಾಗಿದೆ. ನಮಗೆ ಜಲಾನಯನ ಇಲಾಖೆ ಮತ್ತು ಕೃಷಿ ಇಲಾಖೆ ಒಂದು ವಿಲೀನ ನಾವು ರಾಜ್ಯ ಸರ್ಕಾರದಿಂದ ದುಡ್ಡನ್ನು ತೆಗೆದುಕೊಳ್ಬಹುದು. ಸಿಬ್ಬಂದಿ ಕೊರತೆ ಆದಾಗ ಸಮಸ್ಯೆ ಆಗ್ತದೆ, ಅದನ್ನ ನಾವು ಹೊರಗುತ್ತಿಗೆ ಮೇಲೆ ಮಾಡಿಸೋಕೋ ಆಗುದಿಲ್ಲ ಸರ್. ನುರಿತ ಸಿಬ್ಬಂದಿಗಳ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಅದು ಸಮಸ್ಯೆ ಆಗಿದೆ ಸರ್. ಕೃಷಿ ಭಾಗ್ಯ ಯೋಜನೆಯಲ್ಲಿ ನೀರಾವರಿ ಮಾಡಲಿಕ್ಕೆ ಈಗ ಯೋಜನೆ ಅದು ಇದೆಯೋ ಅಥವಾ ಅದು ಪರ್ಯಾಯವಾಗಿ ಬೇರೆ ಏನ್ರಿ ಸರ್? ಹಿಂದಿನ ಸರ್ಕಾರ ಇದ್ದಾವಾಗ ತಾವು ಹೇಳಿದಂಗೆ ಕೃಷಿ ಭಾಗ್ಯ ಯೋಜನೆಯನ್ನ ರಾಜ್ಯಾದ್ಯಂತ ನಾವು ಅನುಷ್ಠಾನಗೊಳಿಸಿದ್ವಿ. ನಮ್ಮ ಯಲ್ಲಾಪುರ ತಾಲೂಕಲ್ಲಿ ಅದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ, ಅಂದ್ರೆ ಏನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರ ಬೆಳೆಗಳಿಗೆ ನೀರನ್ನು ಹಾಯಿಸ್ಕೊಳ್ಳಕ್ಕೆ ಅನುಕೂಲ ಆಗ್ತಿತ್ತು, ಹಾಗೆ ನೀರಿನ ಸಂರಕ್ಷಣೆ ಕೂಡ ಆಗಿದೆ. ಈಗ ಅದು ಪರ್ಯಾಯವಾಗಿ ಸಮಗ್ರ ಕೃಷಿ ಯೋಜನೆ ಅಂತ ಬಂದಿದೆ. ಈ ಪದ್ಧತಿಯಲ್ಲಿ ಒಂದು ಕೃಷಿ ಹೊಂಡಕ್ಕೂ ಕೂಡ ಒಂದು ಅವಕಾಶ ಇರುತ್ತೆ. ನಾವು ಹೋದ ವರ್ಷ ಒಂದು 5 ಬೆನಿಫಿಷರಿ ಕೊಟ್ಟಿದ್ದೀವಿ ಸರ್, ರೈತರನ್ನು ಫಲಾನುಭವಿಗಳನ್ನು. ಇದಕ್ಕೆ ಏನಾಗ್ತದೆ, ಕೃಷಿ ಹೊಂಡಕ್ಕೆ ಅಂತ ಹೇಳಿದ್ರೆ ಸುಮಾರು 1.5 ಗುಂಟೆ ಕ್ಷೇತ್ರ ಹೋಗೋದ್ರಿಂದ ಹೊಂಡ ಮಾಡ್ಕೊಳ್ಳಕ್ಕೆ. ಮತ್ತೆ ಇಲ್ಲಿ ನಮ್ಮ ಮಲೆನಾಡು ನೈಸರ್ಗಿಕವಾಗಿ ಕೆಲವು ಹೊಂಡಗಳು ಇರೋದ್ರಿಂದ ನಮ್ಮಲ್ಲಿ ಬಿತ್ತನೆ ಬೀಜ ಕೊಡುವಂಥದ್ದು ಇರ್ಬೋದು ಅಥವಾ ರಸಗೊಬ್ಬರಗಳನ್ನು ಕಂಟ್ರೋಲ್ ಮಾಡುವಂಥದ್ದು, ಅದರ ಗುಣ ನಿಯಂತ್ರಣ ಕಂಟ್ರೋಲ್ ಮಾಡುವಂಥದ್ದು ಕೃಷಿ ಇಲಾಖೆಗೆ ಬರುತ್ತೆ. ಈಗ ನಾವೇನು ತಾಲೂಕಿಗೆ ಬೇಕಾಗಂಥ ರಸಗೊಬ್ಬರ ಇರ್ಬೋದು ಅಥವಾ ಕೀಟನಾಶಕಗಳಿರ್ಬೋದು ಬಿತ್ತನೆ ಬೀಜಗಳಿರ್ಬೋದು ಮದರ್ ಡಿಪಾರ್ಟ್ಮೆಂಟ್ ಅಂತೇಳಿ ನಮ್ಮ ಇಲಾಖೆಗೆ ಬರುತ್ತೆ, ಕೃಷಿ ಇಲಾಖೆಗೆ ಬರುತ್ತೆ. ಈಗ ತೋಟಗಾರಿಕೆ ಬೆಳೆ ಇರುತ್ತೆ. ಈ ವರ್ಷ ನಮಗೆ ಗೊಬ್ಬರದ ಯಾವುದೇ ಸಮಸ್ಯೆ ಆಗಿಲ್ಲ, ಸುಮಾರು 1775 ಟನ್ ಅಷ್ಟು ನಮಗೆ ಬೇಡಿಕೆ ಇತ್ತು, ಸಮಸ್ಯೆ ಆಗಿಲ್ಲ. ಅನಂತರ ಬಿತ್ತನೆ ಬೀಜ ಕೂಡ ನಮಗೊಂದು 300-350 ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜನ ರೈತರು ನಮ್ಮ ಇಲಾಖೆಗಳಿಂದ ತಗೊಂಡು ಹೋಗ್ತಾರೆ, 3 ಕಚೇರಿಗಳಿಂದ. ಸಾಂಪ್ರದಾಯಿಕ ಬಿತ್ತನೆ ಬೀಜಗಳನ್ನು ರೈತರೇ ಬೆಳೀತಾ ಇರೋದ್ರಿಂದ, ಇಲ್ಲಿ ರೈತರು ಸಾಂಪ್ರದಾಯಿಕವಾಗಿ ತಾವೇ ಅದನ್ನ ಇಟ್ಕೊಂಡು ಬೆಳೀತಿರೋದ್ರಿಂದ ಅಧಿಕ ಇಳುವರಿ ಭತ್ತ ನಾವೇನು ಕೊಡ್ತೀವಿ, MTU 1001, JGL, ಹೇಮಾವತಿ, ಅನಂತರ ನಿಮ್ಮ ಇಂಟಾನು ಅಥವಾ ಅಭಿಲಾಷ, ಇವುಗಳನ್ನು ಮಾತ್ರ ನಮ್ಮ ಅದೇ ಬೀಜಗಳನ್ನ ಅವರು ಮರು ಬಳಕೆ ಮಾಡೋದ್ರಿಂದ ಬಿತ್ತನೆ ಬೀಜದ ಕೊರತೆ ಕೂಡ ನಮ್ಮಲ್ಲಿ ಯಾವುದು ಇಲ್ಲ. ಇಲ್ಲಿ ಒಂದು ಕ್ಷೇತ್ರಕ್ಕೆ ನಮ್ಮಲ್ಲಿ ಬರುವಂತ ಬಿತ್ತನೆ ಬೀಜ ಸಮರ್ಪಕವಾಗ್ತದೆ. ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಅವುಗಳ ಅನುಷ್ಠಾನ ಗೊತ್ತಿರೋ ಹಾಗೆ ಸಾವಯವ ಕೃಷಿ ಮಿಷನ್ ಅಂತ ಇತ್ತು. ಪ್ರತಿ ಸರ್ಕಾರಗಳು ಈ ವರ್ಷ ಸಾವಯವ ಸಿರಿ ಅಂತ ಬಂತು. ಕಳೆದ ಬಜೆಟ್ ಅಲ್ಲಿ ಅವಯವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸಾವಯವ ಸಿರಿ ಸ್ಕೀಮ್ ಅನ್ನ ಅನುಷ್ಠಾನಗೊಳಿಸಿದ್ರು ಬಜೆಟ್ ಅಲ್ಲಿ. ನಮ್ಮಲ್ಲಿ ಜಿಲ್ಲಾ ಮಟ್ಟಕ್ಕೆ ಗೋವರ್ಧನ ರೀ ಅಂತ ಹೇಳಿ ಒಂದು ಸಂಸ್ಥೆ ಆಯ್ಕೆಯಾಗಿ ಅವರು ಸಾವಯವ ಸಿರಿಗೆ ರೈತರಿಗೆ ಈಗಾಗಲೇ ತರಬೇತಿಗಳನ್ನು ಹಮ್ಮಿಕೊಂಡಿದ್ದಾರೆ. ಸಿರಿಸಿ ಭಾಗದಲ್ಲಿ ಮುಂಡಗೋಡ್, ಸಿರಿಸಿ ಮತ್ತು ಸಿದ್ದಾಪುರ, ಯಲ್ಲಾಪುರ ಭಾಗದಲ್ಲಿ ಹಳಿಯಾಳ್, ಜೊಯ್ಡಾ ಮತ್ತು ಯಲ್ಲಾಪುರ, ಅನಂತರ ಕುಮಟಾದಲ್ಲಿ ಕುಮಟಾ ಬಟ್ಸಾದಿ ಅವರ ಒಂದು ಸಹಕಾರದೊಂದಿಗೆ. ಈಗ ಹೊಸ ಯೋಜನೆಗಳನ್ನು ಸರ್ಕಾರ ಪರಿಚಯ ಮಾಡಿಸ್ತಾ ಇದೆ, ಯಾವ್ಯಾವ ಯೋಜನೆಗಳು ಸರ್? ಈ ಕಳೆದ ವರ್ಷದ ಬಜೆಟ್ನಲ್ಲಿ ಅವಯವದಲ್ಲಿ ರೈತ ವಿದ್ಯಾನಿಧಿ ಅಂತ ಹೇಳಿ ಒಂದು ಸ್ಕೀಮನ್ನು ರೈತರ ಮಕ್ಕಳಿಗಾಗಿ ಸ್ಕಾಲರ್ಶಿಪ್ ಅಂತೇಳಿ ಮಾಡಿದೆ. ಅಲ್ಲಿ ಸೆಕೆಂಡ್ PU ಮಕ್ಕಳವರೆಗೆ 2000 ಅವರಿಗೆ 7500 ವಾರ್ಷಿಕ, ಮತ್ತು ಇನ್ನು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಹೋಗೋದಾದರೆ 10,000 ವಾರ್ಷಿಕ ಕೊಡಲಿಕ್ಕೆ ಅವಕಾಶ ಇದೆ. ಇವರೆಲ್ಲ ನಮ್ಮ CSE ಸೆಂಟ್ರಲ್ಲಿ ಅಪ್ಲೈ ಮಾಡ್ಬೋದು. ಆದರೆ ಪ್ರಥಮ PUC ಮತ್ತು ದ್ವಿತೀಯ PUC ಮಕ್ಕಳಿಗೆ DBT ನೇರ ನಗದು ವರ್ಗಾವಣೆ ಅಂತ ಹೇಳಿ ಅವರು ಯಾವುದೇ ಅಪ್ಲೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಒಂದು ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ. ರೈತಶಕ್ತಿ ಸ್ಕೀಮಲ್ಲಿ 5 ಎಕರೆವರೆಗೆ 750 ನೇರವಾಗಿ ರೈತರಿಗೆ ಅಕೌಂಟ್ಗೆ ಜಮಾ ಮಾಡ್ತಾರೆ. ಈಗ ಮೋಸ್ಟ್ಲಿ ಮಾಡಿರಬೇಕು ಸರ್, ಕಳೆದ ಜುಲೈದಲ್ಲಿ ಅದಕ್ಕೆ ಗೌರ್ಮೆಂಟ್ 500 ರೈತರು ವಾರ್ಷಿಕ 10,000 ಅಂದರೆ ಕೇಂದ್ರ ಸರ್ಕಾರದ್ದು 6,000, ರಾಜ್ಯ ಸರ್ಕಾರದ್ದು 4,000, ವಾರ್ಷಿಕ 10,000 ಪ್ರೋತ್ಸಾಹನವನ್ನು ನಿಮ್ಮ ಕೃಷಿ ಪರಿಕರಗಳು ಅಂದರೆ ಏನು ನಿಮ್ಮ ಭತ್ತ ಇರ್ಬೋದು ಧನ ಇದೆ 10,000 ರೂಪಾಯಿ. ಮತ್ತೆ ಬೇರೆ ಯೋಜನೆಗಳು ಬೇರೆ ಸರ್? ನಮ್ಮ ಇಲಾಖೆಯಲ್ಲಿ ಕೃಷಿ ಯಾಂತ್ರೀಕರಣದಲ್ಲಿ ನಾವು ಆಗಲೇ ಹೇಳಿದ ಹಾಗೆ ಪವರ್ ಟಿಲ್ಲರ್ ಇರ್ಬೋದು ಎಲ್ಲ ಯಾಂತ್ರಿಕಗಳನ್ನು ಕೊಡ್ತೀವಿ, ರೀಪರ್ಸ್ ಇರ್ಬೋದು ಅಥವಾ ನೇಗಿಲಿರ್ಬೋದು ಕೊಡ್ತೀವಿ. ಇನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತಿದೆ ಸರ್, ಇದು ಕೇಂದ್ರ ಸರ್ಕಾರದ ಯೋಜನೆ. ಇದರಲ್ಲಿ ಅಕ್ಕಿ, ದ್ವಿದಳ ಧಾನ್ಯ ಮತ್ತು ಬೇಳೆಕಾಳಿಗೆ ಉತ್ತೇಜನ ಕೊಡೋದಕ್ಕಾಗಿ ಇಲ್ಲಿ ಸಾಕಷ್ಟು ಅನುದಾನ ನಮಗೆ ಬರುತ್ತೆ. ಇಲ್ಲಿ ಸಿರಲೆ ಬೀಜಗಳು, ನಂತರದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ತೆಗೆದುಕೊಳ್ಳೋಕ್ಕೆ, ಆನಂತರದಲ್ಲಿ ಕೃಷಿ ಸುಣ್ಣವನ್ನು ಖರೀದಿ ಮಾಡೋಕ್ಕೆ ನಮಗೆ ಅನುದಾನ ಬರುತ್ತೆ, ಮತ್ತು ಸಸ್ಯ ಸಂರಕ್ಷಣೆ ಔಷಧಿ ತೆಗೆದುಕೊಳ್ಳೋಕ್ಕೆ. ಆನಂತರ ಆತ್ಮಯೋಜನೆ ಅಂತ ವಿಸ್ತರಣೆಯನ್ನು ಇಲ್ಲಿಯ ರೈತರು ಮತ್ತೊಂದು ಜಿಲ್ಲೆ ಹೋಗಿ ಅಲ್ಲಿ ಅನುಭವವನ್ನು ಪಡೆದು ಇಲ್ಲಿ ಬರೋದು, ಅಥವಾ ಅಲ್ಲಿಯ ರೈತರು ಇಲ್ಲಿ ಬಂದು ಆ ಕೃಷಿ ಸಾಧಕರ ಜಮೀನುಗಳಿಗೆ ಭೇಟಿ ಮಾಡಿಸೋಕೆ ತರಬೇತಿಗಳನ್ನು ಆಯೋಜಿಸಿ ಮಾಡ್ಕೊಳ್ತೀವಿ. ಆನಂತರ ಅಧ್ಯಯನ ಪ್ರವಾಸಗಳನ್ನು ಆಯೋಜನೆ ಮಾಡ್ಕೊಳ್ತೀವಿ. ತಮಗೆ ತಿಳಿದಿರುವಂಗೆ ಧಾರವಾಡ ಅಥವಾ ಬೆಂಗಳೂರಲ್ಲಿ ಕೃಷಿ ಮೇಳಗಳು ನಡೀತವೆ, ನಮ್ಮ ರೈತರನ್ನು ಅಲ್ಲಿ ಕರ್ಕೊಂಡೋಗಿ ಹೊಸ ಹೊಸ ಆವಿಷ್ಕಾರಗಳೇನು ಬಂದಿವೆ ಅದನ್ನು ಕರ್ಕೊಂಡೋಗಿ ಈ ಸ್ಕೀಮಲ್ಲಿ ನಾವು ಆತ್ಮ ಸ್ಕೀಮಲ್ಲಿ ನಾವು ಅದನ್ನು ತರಬೇತಿಗಳು ಮತ್ತು ಅಧ್ಯಯನ ಪ್ರಯತ್ನ ಮತ್ತು ಇಲ್ಲಿ ಕೂಡ ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತೀವಿ. ಮತ್ತು ತಾಲೂಕಿನಾದ್ಯಂತ ಸುಮಾರು 5-10 ನುರಿತ ರೈತರನ್ನು ಗುರುತಿಸ್ತೀವಿ ವಿವಿಧ ಕ್ಷೇತ್ರಗಳಲ್ಲಿ. ಜೇನು ಕೃಷಿ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಅಥವಾ ಹೈನುಗಾರಿಕೆ ಇರ್ಬೋದು, ಪುಷ್ಪ ಕೃಷಿ, 10,000 ಅವರಿಗೆ ನಾವು ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಕೊಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ಕೂಡ ವಾರ್ಷಿಕವಾಗಿ 25,000 ರೂಪಾಯಿ ಉತ್ತೇಜಿಸಲಿಕ್ಕೆ ನಾವು ತಾಲೂಕಿನಲ್ಲಿ ವಾರ್ಷಿಕ ಕೃಷಿ ಪ್ರಶಸ್ತಿಯನ್ನು ಆಯೋಜಿಸ್ತೀವಿ. ಇಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಬಂದವರಿಗೆ 25,000, ದ್ವಿತೀಯ ಬಂದವರಿಗೆ 15,000, ತೃತೀಯ ಬಂದವರಿಗೆ 10,000 ಬಹುಮಾನ ನಮ್ಮ ಕೃಷಿ ಜಾತ್ರೆಗಳಲ್ಲಿ ಅನೌನ್ಸ್ ಮಾಡ್ತೀವಿ. ಈ ವರ್ಷ ಹೊಸದಾಗಿ ಮಹಿಳಾ ರೈತರನ್ನು ಉತ್ತೇಜನ ಮಾಡಲಿಕ್ಕೆ ಸರ್ಕಾರ ಮಹಿಳಾ ನಮ್ಮಲ್ಲಿ ಪುರುಷ ಪ್ರಧಾನ ಇದಾಗಿರೋದ್ರಿಂದ ಏನು ನಮ್ಮ ಪಹಣಿಗಳು ಹೆಚ್ಚಾಗಿ ಇದಿರೋದ್ರಿಂದ ಸ್ವಲ್ಪ ಮಹಿಳೆಯರದ್ದು ಪಾರ್ಟಿಸಿಪೇಷನ್ ಕಮ್ಮಿ ಆಗಿದೆ ಸರ್. ಒಟ್ಟಾರೆ ಒಬ್ಬ ತಾಲೂಕಿನ ಮುಖ್ಯಸ್ಥರಾಗಿ ಕೃಷಿ ಇಲಾಖೆಗೆ ಏನು ಹೇಳ್ತಾರೆ? ನಾನು ಆಕ್ಚುಲಿ ಯಾಕಂದ್ರೆ ಕೃಷಿ ಪದವೀಧರ, ನನ್ನೂ ಕೂಡ ಕೃಷಿ ಜಮೀನಿದೆ. ನಾನು ರಜಾ ದಿನಗಳಲ್ಲಿ ಕೃಷಿಯನ್ನಾಗಿರ ತಗೋಬೇಕು ಅಥವಾ ಮುಖ್ಯ ಕಸಬನ್ನಾಗಿರ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಹಣ ಇರಬಹುದು, ಆದರೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಹೇಳಿದ್ರೆ ಬದುಕೋದು ಕಷ್ಟ. ಅದಕ್ಕೆ ನಾವು ಆದಷ್ಟು ನಾವು ರೈತರಲ್ಲಿ ಯಾವುದೇ ಸಭೆ ಸಮಾರಂಭಗಳಿರಲಿ ತಮ್ಮಲ್ಲಿರೋ ತುಂಡು ಜಮೀನಲ್ಲಿ ಕೂಡ ನೀವು ಭತ್ತವನ್ನು ಬೆಳೀಬೇಕು. ಭತ್ತವನ್ನು ನೀವು ಲಾಭದಾಯಕ ಅಂತ ನೋಡಿ ಬೆಳೀಬಾರ್ದು, ಜನರ ಸೇವೆ ಅಂತ ಬೆಳೀಬೇಕು ಅನ್ನೋ ನನ್ನ ಒಂದು ಕರೆ ಇದೆ. ನಾನು ಹೋದಲ್ಲೆಲ್ಲ ಹೇಳ್ತಿರ್ತೀನಿ, ನಮ್ಮಲ್ಲಿ ಯಲ್ಲಾಪುರದಲ್ಲಿ ಸುಮಾರು 700 ಹೆಕ್ಟರ್ಷ್ಟು ಭೂಮಿ ಪಾಳ್ಬಿಟ್ಟಿದ್ದಾರೆ. 250 ಹೆಕ್ಟರ್ಷ್ಟು ಭೂಮಿ ಪಾಳ್ಬಿಟ್ಟಿದ್ದಾರೆ. ನಮ್ಮದು ಸಮೀಕ್ಷೆ ಕೂಡ ಮಾಡಿದ್ದೀವಿ, ಅಷ್ಟು ಉತ್ಪಾದನೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಕೃಷಿಗೆ ಒಳ್ಳೆಯ ಭವಿಷ್ಯ ಇದೆ ಸರ್. ಅದನ್ನು ನಾವು ನಮ್ಮ ಇಲಾಖೆಯಿಂದ ನಮ್ಮದು ಸಾಕಷ್ಟು ಇದಿದೆ, ಈ ರೈತರಿಗಿಂತ ಹೆಚ್ಚಾಗಿ ನಮ್ಮ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ. ಸಿಬ್ಬಂದಿಗಳ ಈ ಕೃಷಿ ಇಲಾಖೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಮತ್ತು ಯಾವ್ಯಾವ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ, ರೈತರು ಕೂಡ ಇದರಲ್ಲಿ ಹೇಗೆ ತೊಡಗಿಸ್ಕೋಬೇಕು, ಈ ಸೌಲಭ್ಯಗಳನ್ನು ಪಡ್ಕೋಬೇಕು ಅನ್ನುವಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್. ತಮಗೂ ಕೂಡ ನೀವು ಕಾರವಾರದಿಂದ ಇಲ್ಲಿಗೆ ಬಂದಿದ್ದೀರಿ, ನಮ್ಮ ಇಲಾಖೆ ಮತ್ತು ನಮ್ಮ ತಾಲೂಕಿನ ಅಧಿಕಾರಿಗಳು ಸರ್. ನಮಸ್ತೆ. ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ನಾಗರಾಜ್ ನಾಯ್ಕ್, ಸಂದರ್ಶಕರು HB ರಾಮಡಿಗಿ. ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಜನೇ ಪಡೆ ಬುಜುರ್ಗೋ ಕೈಸೆ ಫಸಲ್ ಲಹಲಹಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ಎಕ್ಸ್ಪೀರಿಯನ್ಸ್ ಶುರು ಕರೂಂಗಾ ಮಾಟಿ ಸೆ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ರೈತರಿಗೆ ಸಲಹೆ ಮಣ್ಣಿನ ಸವಕಳಿ ಮತ್ತು ಮಣ್ಣಿನ ಅವನತಿಗೆ ದಾರಿ ಸಾವಿರಾರು ವರ್ಷಗಳ ಹಿಂದೆ ಮಣ್ಣಿನ ಗುಣಮಟ್ಟ ಹೇಗೆ ಒಂದು ಜೀವ ವೈವಿಧ್ಯತೆ ಮತ್ತು ಪ್ರಾಣಿಗಳ ಉಳಿವಿಗೆ ಕಾರಣವಾಗುತ್ತಿದೆ ಮುಂಗಾರು ಹಂಗಾಮಿನಲ್ಲಿ ಎಲ್ಲರಿಗೂ ಮುದ ನೀಡುವ ಮಳೆಯ ಹನಿಗಳು ರೈತರಿಗೆ ಪ್ರಮುಖಿ ಉಳುಮೆ ಮಾಡಿಸಿಕೊಂಡು ನಂತರದ ಬೆಳೆಗೆ ಮೈಯೊಡ್ಡಿ ನಿಂತ ಭೂಮಿಯನ್ನು ಮುಂಗಾರಿನ ಮಳೆಯ ಹನಿಗಳು ಆಗ ಅದರ ಪ್ರಭಾವ ಹೇಗಿರುತ್ತದೆ ಎಂದರೆ ಅದು ಬಿತ್ತದ ಬೀಜದ ಜೊತೆಗೆ ಮಣ್ಣಿನ ಮೇಲ್ಪದರವನ್ನು ಯಾವುದೇ ಸಂರಕ್ಷಣಾ ಪದ್ಧತಿ ಅನುಸರಿಸದೇ ಇರುವ ಭೂಮಿಯಲ್ಲಿ ಪ್ರತಿ ವರ್ಷ ಪ್ರತಿ ಹೆಕ್ಟೇರ್ಗೆ ಪೋಷಕಾಂಶಗಳು ಕೂಡ ಪೋಲಾಗುತ್ತವೆ ಮಣ್ಣಿನ ಸವೆತವು ಮಣ್ಣಿನ ಅವನತಿಯ ಒಂದು ರೂಪವಾಗಿ ಮಣ್ಣು ಗಟ್ಟಿಯಾಗುವಿಕೆ ಸಾವಯವ ವಸ್ತುವಿನ ಇಳಿಮುಖ ಸವಳುತನ ಆಮ್ಲೀಯ ಮಣ್ಣು ಭೂಮಿಯ ಅಂತರ್ಜಲ ಮಟ್ಟದಲ್ಲಿ ಇಳಿತದ ತೊಂದರೆಗಳು ಉಂಟಾಗುತ್ತವೆ ಮಳೆಯಿಂದ ಉಂಟಾಗುವ ಸವೆತಗಳೆಂದರೆ ಸಸ್ಯಗಳು ಇಲ್ಲದಿದ್ದಾಗ ಮಣ್ಣಿನ ಮೇಲ್ಪದರವನ್ನು ಕೊಚ್ಚಿಕೊಂಡು ಹೋಗುತ್ತದೆ ತೊರೆ ಸವೆತ ಇದು ಹಾಳೆ ಸವೆತದ ಮುಂದಿನ ಭಾಗ ಹರಿಯುವ ನೀರು 30 ಸೆಂಟಿಮೀಟರ್ ಆಳದ ವಾಹಿನಿಗಳನ್ನು ಉಂಟು ಮಾಡಿದರೆ ಅದನ್ನು ತೊರೆ ಸವೆತ ಎನ್ನುತ್ತಾರೆ ಇವುಗಳ ಕಡೆ ಗಮನ ಕೊಡದಿದ್ದರೆ ಆಳವಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತದೆ ಪ್ರತಿ ಬಾರಿ ಮಳೆ ಬಂದಾಗ ಗಲ್ಲಿಗಳು ಅಥವಾ ಹಾಳಿ ಸವೆತ ಸಸ್ಯಗಳಿಲ್ಲದೆ ಬರಿದಾದ ಮಣ್ಣು ಹೆಚ್ಚಿದ ವೇಗದ ಗಾಳಿಗೆ ತುತ್ತಾದಾಗ ಮಣ್ಣಿನ ಸವೆತ ಉಂಟಾಗುತ್ತದೆ ಒಂದು ವೇಗದ ಗಾಳಿಯು 0.1-0.5 mm ಗಾತ್ರದ ಮಣ್ಣಿನ ಕಣಗಳನ್ನು ಪುಟಿಯುವ ಅಥವಾ ಜಿಗಿಯುವ ರೀತಿಯಲ್ಲಿ ಮಣ್ಣಿನ ಕಣಗಳನ್ನು ಉರುಳದ ಕಡಿಮೆ ಫಲವತ್ತತೆ ಹೊಂದಿದ ಮಣ್ಣಿನ ಕಣಗಳು ಭೂಮಿಯ ಮೇಲ್ಪದರದಲ್ಲಿ ಉಳಿದು ಬಿಡುತ್ತವೆ ಅಲ್ಪಾವಧಿಯಲ್ಲಿ ಮಣ್ಣಿನ ಉತ್ಪಾದನಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಹಾಗೂ ದೀರ್ಘಾವಧಿಯಲ್ಲಿ ಮಣ್ಣಿನ ಗುಣಲಕ್ಷಣಗಳಿಂದ ಫಲವತ್ತಾದ ಮೇಲ್ಪದರದ ನಷ್ಟ ಪ್ರಕೃತಿಯಲ್ಲಿ ಒಂದು ಇಂಚು ಫಲವತ್ತಾದ ಮಣ್ಣಿನ ಮೇಲ್ಪದರ ರಚನೆಯಾಗಲು ಸಾವಿರ ವರ್ಷಗಳು ಬೇಕಾಗುತ್ತದೆ. ಪ್ರಕೃತಿ ತೆಗೆದುಕೊಂಡ ಸಾವಿರ ವರ್ಷದ ಪ್ರಯತ್ನಗಳ ಬೆಂಬಲಕ್ಕೆ ಉಳಿಯುತ್ತದೆ. ನಮ್ಮ ದೇಶದಲ್ಲಿ ಬೆಳೆಯ ಇಳುವರಿಯನ್ನು ಹೆಚ್ಚಿಸಲು ಸಾಧ್ಯವಾಗದಿರುವ ಪ್ರಮುಖ ಕಾರಣಗಳಲ್ಲಿ ನೀರಿನ ಅಭಾವವೂ ಒಂದು. ಮಣ್ಣಿನ ಸವೆತವು ಬರ ಮತ್ತು ಪ್ರವಾಹದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ತಗ್ಗು ಪ್ರದೇಶಗಳಲ್ಲಿ ನೆರೆ ಕಂಡು ಬರಬಹುದು. ಅರಣ್ಯನಾಶದಿಂದ ಭೂಮಿಯ ಮೇಲೆ ಮರಳಿನ ಶೇಖರಣೆಯಾಗಬಹುದು. ಕೃಷಿಗೆ ಬಳಸುವ ಗೊಬ್ಬರ ಮತ್ತು ಕೀಟನಾಶಕಗಳು ಕೆಲವು ವಿಷಯುಕ್ತ ರಾಸಾಯನಿಕಗಳನ್ನು ಒಳಗೊಂಡಿದೆ. ಇವು ಕೂಡ ಮೇಲ್ಮಣ್ಣಿನ ಜೊತೆ ಕೊಚ್ಚಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಬಹುಮಾನ, ಸರ್ಕಾರಿ ಸಹಾಯ ಮತ್ತು KYC ಅಪ್ಡೇಟ್ ಮಾಡುವ ಬೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ. ಬಹುಮಾನ, ಸರ್ಕಾರಿ ಸಹಾಯ ಮತ್ತು KYC ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ KPME ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಅರ್ಥ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಹಾಗೂ ಸಂಗಡಿಗರಿಂದ ಜಾನಪದ ಹಾಡುಗಳು. ತಾನೋ ತನ ಮಗಳ ತೊಡೆ ಮ್ಯಾನೋ, ಚಂದ್ರ ಮ್ಯಾನೋ, ತಾಯು ತಂದೆ ಮಗಳ ಉಳ್ಳಿ ಚಿಕಂಡೆ ಕೆನ್ನೆ ಕುದುರೆಲ್ಲ ನೀ ಕುಳ್ಳಿ ಚಿಕಂಡೆ ಕೆನ್ನಿ ಕುದುರಲ್ಲ ಬಳೋ ಗ್ಯಾಳು ಕುದುರೆಲ್ಲ ಬಳಗಳ ಬಳ ಉಳಿಯೋ ಕುದುರಲ್ಲ ಬಳಗಳ ತಾಯಿ ಬಳ ಉಳಿಯೋ. ನನಗೆ ನಾನೇಳಿದ ಮಾತ ಕವಲಿಯೋ, ನನಗೆ ನಾನೇಳಿದ ಮಾತೇನೋ, ಲಟ್ಟಿ ಒಳಗಿರುವ ಚಿರ ಕವಲಿಯೋ, ಒಳಗಿರುವ ಚಿರ ಕವಲಿ ಕೊಟ್ಟಾರೆ, ಒಳಗಿರುವ ಚಿರ ಕವಲಿ ಕೊಟ್ಟಾರೆ, ಕೊಟ್ಟು ಮೆಟ್ಟೆ ಗಳಿಯಂದೋ ಮೆಟ್ಟ ಗಳಿಯದ ತಾಯೇ ಕೇಳೆ, ಒಳಗಿರುವ ಚಿರ ಕವಲಿ ಕೊಟ್ಟು ಲೇನ ಬೆಗೆ ಮಗಳೇ ಬಳ ಉಳಿಗೋ, ನಾ ಬೆಗೆ ಮಗಳೇ ಬಳ ಉಳಿ ಬಳೆ ಕೇಳೆ, ಬಾಗಿಲ ಮುಂದಿನ ರಚೋ ಮರವೋ ಬಾಗಿಲ ಮುಂದಿರುವ ಚಚ ಮರವೋ ಬಾಗಿಲ ಮುಂದಿನ ಚಚ ಮರ ಕೊಟ್ಟರತೋ ಬಾಗಿಲ ಮೆಟ್ಟೆ ಗಳಿಯನೋ ಮೆಂಡ ಗಳಿಯಂದು ಹೊಟ್ಟೆ ಒಳಗಲ್ಲ ಕಳ ಹೊಟ್ಟೆ ಒಳಗಲ್ಲ ತಳ ಮಳೆಯೋ ಒಳಗಲ್ಲ ಕಳಮಳೆ ಕಂಗಳ ಮಳೆಯೋ ಹುಟ್ಟ ಒಳಗಲ್ಲ ಕಳಮಳೆ ಕಂಗಳ ಮಳೆಯೋ ಹೊಟ್ಟೆ ಮೇರೆ ಮನೆಗೆ ಹೋಗುವಾಗ ಮಗಳಂತಾರುವ ಬರೀ ಕೊಳೋವಾಗೆ ಮನೆಯ ಭಿನ್ನದಾವೋ ಮನೆ ಮಗಳೇ ಕೊಳ್ಳೋ ತೆಣೆ ಮ್ಯಾನೋ ಮಗಳುವಾಗ ಮನೆಯೇ ಭಿನ್ನದಾವೋ ತೆಣೆ ಮೇಲೆ ಮಪ್ಪ ಕೇಳೋ ಮಗಳ ತಾರುವ ಬರ್ಕೊಳ್ಳಪ್ಪ ಕೇಳೋ ತಾರುವ ಬರ್ಕೊಳ್ಳಪ್ಪ ಕೇಳೋ ರುವ ಬಾಡ ಕಲತೆಯೋ ಕಲ ಕಲತೆ ಮರದೆಯೋ ಚಲೋ ಕಲ ಕಲಿತೆ ಮರದೆಯೋ ಕಲ ಒಳಗಿರುವ ಕಲಾತೆಯೋ ಕಲತೆ ಬಗ್ತಲ ಮಗಳೇ ಕಾಯ ತಿಂದಾಡ ಕಲಾತೆಯೋ ತಿಂದಾಡ ಕಲತೆ ಬಗ್ತಾರ ಮಗಳೇ ಕಾಯ ತಿಂದಾಡ ಕಲ್ತೆ ಬಗ್ತಾರ ಮಗಳೇ ಬೆಲ್ಲ ತಿಂದಾಡ ಮರತೆಯೋ ಬರಿ ಗಿಡ ಉಟ್ಟಿಗೆ ಒಳಗೆ ನೆರಳಾಗಿದ್ದು ಮನೆಗೆ ಎರವಾದ ಕ್ವಾಟ ಮನೆಗೆ ಚೋರಾದ ಮನೆಗೆ ಚಿತ್ತಾಗರು ಶಿವಗೆ ಬಯೋ ಬೇಡೋ ಬೇಡಾಡಿಟ್ಟು ಶಿವಗಯೋ ಬಯೋ ಬೇಡೋ ಗಂಜಿ ಎಂಬನೆ ಗಂಡಾರ ಲಕ್ಷ್ಮೀ ಚಂದ್ರಕಾಂತ್ ಗೌಡ ಹಾಗೂ ಸಂಗಡಿಗರಿಂದ ಜಾನಪದ ಹಾಡುಗಳು ಪ್ರಸಾರವಾದವು.